ಕೆಲವು ವರ್ಷಗಳ ನಂತರ ಶ್ರೀ ಮಹಾಲಕ್ಷ್ಮಿಯ ಪ್ರೇರಣೆಯಂತೆ ಬಂದವರೇ ಶ್ರೀಮತಿ ಕಮಲಮ್ಮನವರು. ಪ್ರಾರಂಭದಲ್ಲಿ ತಲೆದೋರಿದ ಸಕಲ ಕಷ್ಟಗಳನ್ನೂ ಎದುರಿಸಿ ಶ್ರೀಮತಿ ಕಮಲಮ್ಮನವರು ಮಾತೆ ಮಹಾಲಕ್ಷ್ಮಿಯ ಸೇವೆ ಮಾಡುತ್ತಾ, ಆಕೆಯ ನಾಮಸ್ಮರಣೆಯೇ ತನ್ನ ಉಸಿರು ಎನ್ನುತ್ತಾ ಗೊರವನಹಳ್ಳಿಯಲ್ಲಿ ನೆಲೆಸಿದರು. ಮದುವೆ ಆಗದ ಕನ್ಯೆಯರು ಶ್ರೀಮತಿ ಕಮಲಮ್ಮನವರ ಅಮೃತ ಹಸ್ತದಿಂದ ಕರಿಮಣಿಯನ್ನು ಪಡೆದರೆ ಕೂಡಲೇ ಕಂಕಣ ಭಾಗ್ಯ ಲಭಿಸುವುದು. ಸಂತಾನವಿಲ್ಲದವರು ಶ್ರೀಮತಿ ಕಮಲಮ್ಮನವರ ಅಮೃತ ಹಸ್ತದಿಂದ ಆಶೀರ್ವಾದ ಪಡೆದರೆ ಸಂತಾನ ಯೋಗವನ್ನು ಪಡೆಯುವರು. ಸಿರಿಭೋಗ ನೀಡುವವಳು.